ಪ್ರೋಟೀನ್, ವಿಟಮಿನ್ ಹಾಗೂ ಖನಿಜಗಳನ್ನು ಹೊಂದಿವೆ. ಮನುಷ್ಯನ ರೋಗಗಳಿಗೆ ಆಹಾರದ ರೂಪದಲ್ಲೇ ಈ ಧಾನ್ಯಗಳು ಔಷಧವಾಗುತ್ತವೆ. ಜಗತ್ತಿನಲ್ಲಿಯೇ ಭಾರತ ಹೆಚ್ಚು ಪ್ರದೇಶದಲ್ಲಿ ಮತ್ತು ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಉತ್ಪಾದನೆ ಮಾಡುವ ದೇಶವಾಗಿದೆ. ಭಾರತ ಇದುವರೆಗೆ ಒಟ್ಟು 248 ತಳಿಗಳನ್ನು ಬಿಡುಗಡೆ ಮಾಡಿದೆ. ಸಿರಿಧಾನ್ಯಗಳು ಯಾವುವು ಅಂದರೆ ರಾಗಿ, ಕೊರಲೆ, ಹಾರಕ, ನವಣೆ, ಸಜ್ಜೆ, ಸಾವೆ, ಬರಗು, ಊದಲು ಮತ್ತು ಜೋಳ. ಯಾಕೆ ಈ ಸಿರಿಧಾನ್ಯಗಳು ಪ್ರಾಮುಖ್ಯತೆಯನ್ನು ಹೊಂದಿವೆ ಎಂದರೆ ಗಾತ್ರದಲ್ಲಿ ಕಿರಿದಾದರೂ ಇವು ಪೋಷಣೆಯಲ್ಲಿ ಹಿರಿದಾಗಿವೆ. ಅತಿ ಕಡಿಮೆ ಅವಧಿಯಲ್ಲಿ ಶುಷ್ಕ ವಾತಾವರಣದಲ್ಲೂ ಕೂಡ ಬೆಳೆಯುತ್ತವೆ. ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಹೊಂದಿವೆ. ಅತಿ ಹೆಚ್ಚಿನ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇಲ್ಲದೆ ಇವು ಸೊಗಸಾಗಿ ಬೆಳೆಯುತ್ತವೆ. ಒಂದೆರಡು ಒಳ್ಳೆಯ ಮಳೆ ಬಿದ್ದರೂ ಸಾಕು, ಸಾಕಷ್ಟು ಫಸಲನ್ನು ಕೊಡುತ್ತವೆ. ಬರ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಬರಗಾಲದಲ್ಲೂ ಕೂಡ ಬೆಳೆಯಬಹುದಾಗಿದೆ. ಹವಾಮಾನ ವೈಪರೀತ್ಯದಲ್ಲಿಯೂ ಕೂಡ ಹೆಚ್ಚಿನ ಶ್ರಮವಿಲ್ಲದೆಯೇ ಬೆಳೆಯುವಂತಹ ಬೆಳೆಗಳಾಗಿವೆ. ಇವು ಸಾವಯವ ಕೃಷಿಗೆ ಅತಿ ಸೂಕ್ತವಾಗಿವೆ. ಆದರೆ ಈ ಸಿರಿಧಾನ್ಯಗಳನ್ನು ನಮ್ಮ ರೈತರು ಯಾಕೆ ಬೆಳೆಯುತ್ತಿಲ್ಲ, ಯಾಕೆ ಇವು ನಶಿಸಿ ಹೋಗುವ ಹಂತಕ್ಕೆ ತಲುಪಿವೆ ಎಂದರೆ ಇವುಗಳನ್ನು ಕೇವಲ ಬರಡು ಭೂಮಿಯಲ್ಲಿ ಬೆಳೆಯುವುದರಿಂದ ಇಳುವರಿ ಕಡಿಮೆಯಾಗಿ ರೈತರು ಕೂಡ ಬೆಳೆಯುವುದನ್ನು ಬಿಡುತ್ತಿದ್ದಾರೆ. ಮತ್ತೆ ಇವುಗಳಲ್ಲಿ ಸುಧಾರಿತ ತಳಿಗಳ ಕೊರತೆಯು ರೈತರಿಗೆ ಕಂಡು ಬಂದಿದೆ. ಕೃಷಿಯಲ್ಲಿ ಸುಧಾರಿತ ತಳಿಗಳ ಕೊರತೆ ಇರುವುದರಿಂದ ರೈತರು ಹೆಚ್ಚಿನ ಇಳುವರಿ ಪಡೆಯದೆ ಇವುಗಳನ್ನು ಬೆಳೆಯುತ್ತಿಲ್ಲ. ಕೃಷಿಯಲ್ಲಿ ಯಾಂತ್ರೀಕರಣ, ನೀರಾವರಿಯನ್ನು ಮಾಡುತ್ತಿರುವುದರಿಂದ ರೈತರು ವಾಣಿಜ್ಯ ಬೆಳೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಜನರಲ್ಲಿ ಆಹಾರ ಪದ್ಧತಿ ಬದಲಾವಣೆ ಆಗುತ್ತಿದೆ ಮತ್ತು ಸಾಂಪ್ರದಾಯಿಕ ಆಹಾರದ ಬಗ್ಗೆ ನಿರಾಸಕ್ತಿಯನ್ನು ಹೊಂದುತ್ತಿದ್ದಾರೆ. ಆದ್ದರಿಂದ ಇವುಗಳನ್ನು ಆಹಾರದಲ್ಲಿ ಹೇಗೆ ಬಳಕೆಯನ್ನು ಮಾಡಬೇಕು ಎಂದು ತಿಳಿಯದೆ ಬೇಡಿಕೆಯನ್ನು ಹೊಂದುತ್ತಿಲ್ಲ. ಜನರಿಗೆ ಇವುಗಳನ್ನು ಯಾವ ಆಹಾರದಲ್ಲಿ ಬೆಳೆಸಬೇಕು ಎಂದು ತಿಳಿಯದೆ ಇವುಗಳ ಬೇಡಿಕೆಯು ಕಡಿಮೆ ಆಗಿರುವುದರಿಂದ ರೈತರು ಇವುಗಳನ್ನು ಪೂರೈಸುತ್ತಿಲ್ಲ. ಮಾರುಕಟ್ಟೆಯಲ್ಲಿ ಯೋಗ್ಯ ಬೆಲೆ ಸಿಗುತ್ತಿಲ್ಲ ಮತ್ತು ಕೊಯ್ಲೋತ್ತರ ತಂತ್ರಜ್ಞಾನದ ಕೊರತೆ ಇದೆ. ಇದರಿಂದ ಇವುಗಳನ್ನು ಬೆಳೆಯುವುದು ಕಡಿಮೆಯಾಗಿದೆ. ಆದ್ದರಿಂದ ಈ ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಎಂದು ಘೋಷಣೆ ಮಾಡಿ ಇವುಗಳ ಪ್ರಾಮುಖ್ಯತೆಯನ್ನು ಜನರಲ್ಲಿ ತುಂಬಲು ಸರ್ಕಾರವು ಈ ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಎಂದು ಸಾರಿದೆ. ಹಾಗಾದರೆ ಸಿರಿಧಾನ್ಯಗಳ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ? ರಾಗಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಅಂಶವನ್ನು ಹೊಂದಿದ್ದು 344 ಮಿಲಿಗ್ರಾಂ ಪ್ರತಿ 100 ಗ್ರಾಂಗೆ ಹೊಂದಿದೆ. ಮತ್ತೆ ಊದಲಿನಲ್ಲಿ 15 ಮಿಲಿಗ್ರಾಂ ಪ್ರತಿ 100 ಗ್ರಾಂಗೆ ಹೊಂದಿದೆ. ಕಬ್ಬಿಣ ಅಂಶವನ್ನು 14.7 ಗ್ರಾಂ ಪ್ರತಿ 100 ಗ್ರಾಂಗೆ ಹೊಂದಿದೆ. ಅಷ್ಟೇ ಅಲ್ಲದೆ ನವಣೆಯಲ್ಲಿ 4.7 ಗ್ರಾಂನಷ್ಟು ಖನಿಜಾಂಶವನ್ನು ಹೊಂದಿದೆ. ಒಟ್ಟಾರೆಯಾಗಿ ಸಿರಿಧಾನ್ಯಗಳಲ್ಲಿ ಅತಿ ಹೆಚ್ಚು ಸಾರಜನಕವನ್ನು ಹೊಂದಿದ್ದು ಹೆಚ್ಚಿನ ಪ್ರಮಾಣದ ಹಿಮೋಗ್ಲೋಬಿನ್ ಉತ್ಪತ್ತಿಯಾಗಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಸಿರಿಧಾನ್ಯಗಳಲ್ಲಿ ಸತು, ತಾಮ್ರ, ಮೆಗ್ನೀಷಿಯಂ, ರಂಜಕ ಅಧಿಕವಾಗಿರುವುದರಿಂದ ದೇಹದಲ್ಲಿ ನಡೆಯುವ ಚಯಾಪಚಯ ಕ್ರಿಯೆಗಳು ಸುಗಮವಾಗಿ ನಡೆದು ರೋಗ ನಿರೋಧಕತೆಯನ್ನು ಹೆಚ್ಚಿಸುತ್ತವೆ. ಅದೇ ರೀತಿಯಾಗಿ ನಾರಿನಾಂಶವನ್ನು ಹೊಂದಿರುವುದರಿಂದ ಲವಣಾಂಶವು ಹೆಚ್ಚಾಗಿರುವುದರಿಂದ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ. ರಕ್ತದ ಒತ್ತಡ, ಹೃದಯಾಘಾತ ಹಾಗೂ ಬಜ್ಜು ಮೈಯುಳ್ಳ ರೋಗಿಗಳಿಗೆ ಉತ್ತಮ ಆಹಾರವಾಗಿದೆ. ವಾತಾವರಣ ವೈಪರೀತ್ಯಗಳನ್ನು ತಾಳಿಕೊಂಡು ದನಕರುಗಳಿಗೆ ಮೇವು ಕೊಟ್ಟು ಹೆಚ್ಚಿನ ರಾಸಾಯನಿಕಗಳ ಬಳಕೆಯಿಲ್ಲದೆ ಬೆಳೆದು ಪೋಷಕಾಂಶಗಳನ್ನು ಒದಗಿಸುವ ಈ ತೃಣಧಾನ್ಯಗಳು ಸಿರಿಧಾನ್ಯಗಳೇ ಸರಿ. ಗುಣಮಟ್ಟದಲ್ಲಿ ಶ್ರೀಮಂತವಾಗಿರುವ ಸಿರಿಧಾನ್ಯಗಳ ಮಹತ್ವವನ್ನು ಜನರಿಗೆ ತಿಳಿಸುತ್ತಾ ಬೆಳೆಗಳನ್ನು ಬೆಳೆದು ಈ ಸಿರಿಧಾನ್ಯಗಳ ವರ್ಷ 2023 ಯಶಸ್ವಿಗೊಳಿಸೋಣ ಎಂದು ಹೇಳುತ್ತಾ ಒಂದು ಮಾತಿದೆ, ನವಣೆ ಉಂಡವನು ಹವಣದಂತೆ ಗಟ್ಟಿಯಾಗುವನು, ಸಾವೆ ತಿಂದವನು ಆಮೆಯಂತೆ ದೀರ್ಘಾಯುಷಿಯಾಗುವನು, ಬರಗು ಇದ್ರೆ ಬರಗಾದಲ್ಲೇ ಬದುಕುವನು, ಕೊರಲೆ ತಿಂದು ಕೊರಗೋದು ಬಿಡುವನು, ರಾಗಿ ತಿಂದವ ನಿರೋಗಿಯಾಗುವನು, ಜೋಳ ತಿಂದವನು ತೋಳದಂತಾಗುವನು, ಸಜ್ಜೆ ತಿಂದು ಹೆಜ್ಜೆ ಹಾಕುವನು ಎಂದು ಹೇಳುತ್ತಾ ಈ ಒಂದು ಮಾತನ್ನು ಮುಗಿಸುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಸಂಖ್ಯೆ 7619210628. ಧನ್ಯವಾದಗಳು. ಇದುವರೆಗೆ ಸಿರಿಧಾನ್ಯಗಳ ಮಹತ್ವದ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಸಂಶೋಧಕಿ ಅಶ್ವನಿ ಪಾಟೀಲ್ ಅವರಿಂದ ಮಾಹಿತಿ ಕೇಳಿದಿರಿ. ಇದೀಗ ವಿದ್ಯಾಭೂಷಣ ಅವರು ಹಾಡಿರುವ ಗೋಪಾಲದಾಸರ ಕೀರ್ತನೆ ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಶ್ರೀ ಹರಿನಾಮವೆಂಬಂಥ ಕಲ್ಪವೃಕ್ಷ ಹುಟ್ಟಿದೈಯ ನೆಳಲು ಸೇರಲುಂಟು ಫಲವು ಮೆಲ್ಲಲುಂಟು ನಾಲಿಗೆಯಲಿ ನಾಮತ್ರಯಗಳುಂಟು ನರವೃಂದ ಎಂಬೋ ಕಾನನದಲ್ಲಿ ಶ್ರೀ ಹರಿನಾಮವೆಂಬಂಥ ಕಲ್ಪವೃಕ್ಷ ಕುಟಿತಯ್ಯ ನೆಳಲು ಸೇರಲುಂಟು ಫಲವು ಮೆಲ್ಲಲುಂಟು ನಾಲಿಗೆಯಲಿ ನಾಮತ್ರಯಗಳುಂಟು ಇದೇ ಮನುಜರ ಮನೆಯ ಕೊನೆಯ ಠಾವು ಇದು ಬ್ರಹ್ಮಾದಿಗಳ ಸದಮಲ ಹೃದಯ ಪೀಠ ಇದೇ ದ್ವಾರಕೆ ಇದೇ ಕ್ಷೀರಾಂಬುಧಿ ಇದೇ ಪುರಂದರ ವಿಠಲನ ಮಂದಿರ ಇದೇ ಪುರಂದರ ವಿಠಲನ ಮಂದಿರ ಇದೇ ಪುರಂದರ ವಿಠಲನ ಮಂದಿರ